Don't let go. Oh, okay. ಕರೆದಿದ್ದಾವೋ ಬರೀ ನಾ ಕೇಳ್ತಾ ಇದ್ದಿದ್ರು ಎಲ್ಲರ ತಲುಪಿದಾರ. ಆ ಗುರುವನ್ನ ಇವತ್ತು ಒಂದು ಸನ್ಮಾನ ಮಾಡುವಂತ ಅವಕಾಶ ನನಗೆ ಸಿಕ್ಕಿದೆ. ನಮ್ಮ ಅವರಿಗೆ ಎಷ್ಟೇ ಕೆಲಸಗಳಿದ್ರು ಕೂಡ ಅಲ್ಲಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದಾರೆ. ನಮ್ಮ ಸಂಸ್ಕೃತ ಸಂಗೀತ ಸಭೆ ಪರವಾಗಿ ಕಸ್ತೂರಿ ನಾ ಸಾಗಿದ್ದಿಂದ ಕರಿತೀವಳನ್ನ ನಮ್ಮ ಅಕ್ಕನಿಗೆ ಶಿವಿ ಭಾರತಿ ಭಟ್ ಅವರು ಫಲತಾಂಬೂಲವನ್ನು ಕೊಡಬೇಕು ಅಂತ ಹೇಳಿ ಎಷ್ಟು ಚೆನ್ನಾಗಿ ಹಾಡಿದೆ ನಮ್ಮ ಟೀಚರ್ ಅವ್ರಿಗೂ ಒಂದು ಸಣ್ಣ ಗಿಫ್ಟ್ ಕಾಣಿಕೆ.